ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇದೀಗ ಹಿರಿಯ ರೈತರ ಕೃಷಿ ಅನುಭವ ಈ ಕುರಿತು ಕುಮಟಾ ಕಾಗಲ್ನ ಗೊಯ್ಡಪ್ಪ ಕೃಷ್ಣ ಪಡ್ಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಗೊಯ್ದಪ್ಪ ಕೃಷ್ಣ ಪಟ್ಗಾರ್ ಅವರಿದ್ದಾರೆ. ಒಬ್ಬ ಹಿರಿಯ ರೈತರು, ಸರ್ಕಾರಿ ಕೆಲಸವನ್ನು ಮಾಡ್ತಾನೆ, ಕೃಷಿ ಮಾಡ್ತಕ್ಕಂಥವ್ರು, ನಿವೃತ್ತಿ ಹೊಂದಿದ ಮೇಲೆ ಪೂರ್ತಿ ಪ್ರಮಾಣದ ಕೃಷಿಯಲ್ಲಿ ತೊಡ್ಕೊಂಡಿದ್ದಾರೆ. ವಿಶೇಷವಾಗಿ ಕಬ್ಬಿನ ಬೆಳೆಗೆ ಅವರಿಗೆ ಒಲವು ಜಾಸ್ತಿ. ಅಲ್ಲಿ ಏನೇನೋ ವಿಶೇಷವಂತ ಪ್ರಯೋಗ ಮಾಡಿದ್ದಾರೆ. ಬೇರೆ ರೈತರಿಗಿಂತ ನಾನು ಜಾಸ್ತಿ ಬೆಳಿತೀನಿ ಅನ್ನುವಂಥದ್ದು ಅವರಿಗಿದೆ. ಈ ನಿಟ್ಟಿನೊಳಗೆ ಅವರು ಮಾತಾಡ್ತಾರೆ. ನಮಸ್ಕಾರ ಗೋವಿಂದಪ್ಪ ಅವರು, ಎಷ್ಟು ಜಮೀನು, ಏನೇನು ಬೆಳೆ? ಈಗ ನಮಗೆ ಕಗ್ಗ ಬೆಳೀತಕ್ಕಂತಹ ಜಮೀನು ಸಾಧಾರಣ 10-15 ಎಕರೆ ಇದೆ. ಅದರಲ್ಲಿ ಒಂದು 2 ಎಕರೆಯಷ್ಟು ಜಮೀನು ತರಿ ಜಮೀನಲ್ಲಿ ಬರ್ತದೆ. ಅಂದರೆ ಉಪ್ಪು ನೀರು ಆವರಿಸಿ ಉಳಿದ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗದಿದ್ದಾಗ ಅದರಲ್ಲಿ ಈ ಕಗ್ಗನ ಭತ್ತವನ್ನು ಬೆಳೆದರೆ ಅದರಿಂದ ಫಸಲು ಪಡೆಯಲಿಕ್ಕೆ ಸಾಧ್ಯ ಇದೆ. ಉಳಿದ ಕ್ಷೇತ್ರ ಅಂದರೆ ಒಂದು 10 ಎಕರೆ ಅಥವಾ 12 ಎಕರೆ ಕ್ಷೇತ್ರ ನಮ್ಮದು ಗದಿನಿ ಭೂಮಿ. ಈ ನಮ್ಮ ಕುಮಟಾ ತಾಲೂಕಿನಲ್ಲಿ ಸಾಮಾನ್ಯವಾಗಿ 600-700 ಎಕರೆ ಗದಿನಿ ಜಮೀನೇ ಇದೆ. ಅದರಲ್ಲಿ ನಮಗೆ 3 ಗದಿನಿಯಲ್ಲಿ ನಮಗೆ 4 ಎಕರೆ ಆಗ್ಬೋದು. 4 ಎಕರೆ ಅಂತೆ 4 ಮೂಲೆ 12 ಎಕರೆ ಕ್ಷೇತ್ರ ನಾವು ಹಿಂದೆ ನಮ್ಮ ಪೂರ್ವಜರ ಕಾಲದಿಂದಲೂ ಅಲ್ಲಿ ಬಿತ್ತಿಗೆ ಮೂಲಕ ಕಗ್ಗನವನ್ನು ಬೆಳೀತಿದ್ರು. ಆ ಕಗ್ಗನಲ್ಲಿ ಬಿಳಿ ಕಗ್ಗ ನಾವು ವಿಶೇಷವಾಗಿ ಬೆಳೀತಕ್ಕಂಥದ್ದು. ಕಾಲಕ್ರಮೇಣ ಏನಾಯಿತು ಅಂತಂದರೆ ಇವೆಲ್ಲವೂ ಕೂಡ ಮಳೆಯನ್ನು ಅವಲಂಬಿಸಿ ಬೆಳೆಯುವಂಥ ಬೆಳೆಯಾಗಿತ್ತು. ಅದು ಕಗ್ಗ ಇದು ಮಹಾಪುರ ಬರದೇ ಇರಬೇಕು, ಮಳೆ ಸರಿಯಾಗಿ ಆಗಬೇಕು, ಆ ಸಂದರ್ಭದಲ್ಲಿ ಮಾತ್ರ ನಾವು ಕಗ್ಗನ ಬೆಳೆಯನ್ನು ಸರಿಯಾಗಿ ಬೆಳೆದು ಉತ್ತಮ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿತ್ತು. ನಮಗೆ ಒಂದು ಖುಷಿ ಅಂತಂದರೆ ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ತಂದೆಯವರ ಕಾಲದಲ್ಲಿ ಆ ಭತ್ತದ ರಾಶಿಯನ್ನು ಹಾಕೋದು ನೋಡಿದಾಗ ನಮಗೆ ಹೊಟ್ಟೆ ತುಂಬರ್ತಿತ್ತು. ಅಂದರೆ ಊಟನೇ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಹೇಳಿಲ್ಲ, ಆ ಧಾನ್ಯದ ರಾಶಿಯನ್ನು ನೋಡಿದಾಗ ಅತಿ ಖುಷಿಯಾಗ್ತಿತ್ತು. ಆ ಕಾಲ ಇವತ್ತು ಹೋಗ್ಬಿಟ್ಟಿದೆ. ಮಳೆ ಸರಿಯಾಗಿ ಬೀಳ್ತಾ ಇಲ್ಲ, ಬಿದ್ದಂಥ ಮಳೆ ಹೆಚ್ಚಿಗೆ ಬಿದ್ದಾಗ ಅಘನಾಶಿನಿ ನದಿಗೆ ಮಹಾಪುರ ಬರ್ತದೆ. ಮಹಾಪುರ ಬಂದಾಗ ಇನ್ ಟೈಮ್ನಲ್ಲಿ ಕಗ್ಗನ ಬೀಜವನ್ನು ಆ ಜಮೀನಿನಲ್ಲಿ ಬಿತ್ತಲಿಕ್ಕೆ ಆಗುವುದಿಲ್ಲ. ಸರಿಯಾದ ಟೈಮ್ನಲ್ಲಿ ಆ ಬೀಜವನ್ನು ಬಿತ್ತಿದ್ರೆ ಮಾತ್ರ ಕಗ್ಗನ ಬೆಳೆ ಬರ್ತದೆ. ಅದರ ತಪ್ಪಿ ಹತ್ತಿಸಿದ ನಂತರ ಅಥವಾ ಹತ್ತಿಸಿದ ಮೊದಲೇ ಬಿತ್ತರೂ ಕೂಡ ಕಗ್ಗನ ಬೆಳೆಯನ್ನೇ ಬೆಳಕು ನಾವು ಪಡೆಯುವುದು ಸಾಧ್ಯ ಆಗುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಮೊದಲಿಗೆ ನಾವು ಆಳನ್ನು ಹಾಕೊಳ್ತಿದ್ದೀವಿ, ಮಷಿನರಿ ಇಲ್ಲಾಗಿತ್ತು. 10-20 ಆಳನ್ನು ಹಾಕಿ ವಿದಿನ್ ಒಂದು ವಾರದೊಳಗಡೆ ನಮ್ಮದು 10-12 ಎಕರೆಗೆ ಕಗ್ಗನ ಬೀಜವನ್ನು ಬಿತ್ತು ಮುಗಿಸ್ತಿದ್ದೀವಿ. ಆದರೆ ಕಾಲಕ್ರಮೇಣ ಏನಾಯಿತು ಕೇಳಿದ್ರೆ ಈ ಮಳೆಯ ಪ್ರಾಬ್ಲಮ್ಮು, ಮಹಾಪುರದ ಮೂಲಕವಾಗಿ ಈ ಬೆಳೆಗೆ ಕೈ ಸಿಗುವಂಥ ಪರಿಸ್ಥಿತಿ ಇಲ್ಲದಿದ್ದಾಗ ನಾವಷ್ಟೇ ಅಲ್ಲ ಸಾಧಾರಣ 300-400 ರೈತರು ಕೂಡ ಆ ಕಗ್ಗನ ಬೆಳೆಯನ್ನು ಬೆಳೆಯುವುದನ್ನೇ ಬಿಟ್ಟುಬಿಟ್ಟು. ಅಂತಹ ಪರಿಸ್ಥಿತಿ ಇದ್ದಾಗ ನಾವು ಜಮೀನಿನ ಕಡೆಗೆ ಕಗ್ಗನ ಬೆಳೆಯುವಂಥ ಒಂದು ಚಿಂತನೆಯನ್ನು ಬಿಟ್ಟಿವಿ. ನಂತರದಲ್ಲಿ ನಮ್ಮಲ್ಲಿ ಕುನೀರಿನಲ್ಲೇ ಕಗ್ಗನ ಬೆಳೆಯುವನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಕ್ಕಂಥ ಒಂದು ಸಂಶೋಧನೆಗೆ ಸರ್ಕಾರ ಹೊರಟಾಗ, ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೇನು ಒಂದು ಪ್ರೊವಿಷನ್ ಪ್ರಕಾರ ಹೊರಟಾಗ ನಮ್ಮಲ್ಲಿಯೂ ಕೂಡ ಅದು ತಂಡ ಬಂದಿತ್ತು. ಅಂದರೆ ಇದೇ ಕಗ್ಗನ ಬೀಜವನ್ನು ಪರಿವರ್ತನೆ ಮಾಡಿ ಉಪ್ಪುನೀರಿನಲ್ಲಿ ಬೆಳೆಯುವುದಕ್ಕೆ ಸಾಮರ್ಥ್ಯ ಹೊಂದಿದಂತಹ ಒಂದು ಬೀಜದ ತಳಿಯನ್ನು ಮಾಡಿ ಆ ಮೂಲಕವಾಗಿ ಗದಿನೆಯಲ್ಲಿ ಕಗ್ಗನ ಭತ್ತವನ್ನು ಬೆಳೀಬೇಕು ಹೇಳುವಂಥ ಯೋಜನೆ ಬಂದಿತ್ತು. ಅದಕ್ಕೆ ನಾವು ಬಹಳ ಖುಷಿಪಟ್ಟಿದ್ವಿ. ಆದರೆ 10 ವರ್ಷ ಆಯಿತು, ಆದರೆ ನಮಗೆ ನಿರೀಕ್ಷಿತವಾದಂತಹ ಆ ಕಗ್ಗನ ಬೀಜ ನಮಗೆ ಸಿಗ್ತಾ ಇಲ್ಲ. ಆ ಬೆಳೆಯನ್ನು ಆ ಗದಿನೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇವತ್ತು ನಾವು ಕಗ್ಗ ಬೆಳೆಯುವುದನ್ನು ಬಿಡಲಿಲ್ಲ. ಯಾಕೆಂದರೆ ಈ ಕಗ್ಗನ ಭತ್ತದ ಮೂಲಕವಾಗಿ ನಾವು ಅಕ್ಕಿಯನ್ನು ಮಾಡ್ತಿದ್ವಿ. ಅದು ಅಷ್ಟು ರುಚಿಕರವಾದಂತಹ ಒಂದು ಆಹಾರ ಆಗಿತ್ತು ಅದು ಅನ್ನ. ಅದು ಅನ್ನವನ್ನು ಬೇಯಿಸಿದಾಗ ಅಷ್ಟು ಟೇಸ್ಟ್ ಬರ್ತಿತ್ತು. ಊಟದ ಸಂದರ್ಭದಲ್ಲಿ ಬೇರೆ ಏನಿಲ್ಲದಿದ್ರು ಕೂಡ ನೀರು ಹಾಕಿ ಉಪ್ಪಿನಕಾಯಿನಿಂದಾದ್ರೂ ಕೂಡ ನಾವು ಗಂಜಿ ಊಟ ಮಾಡುವಷ್ಟು ರುಚಿಕರ. ಅದಕ್ಕಾಗಿ ಇವತ್ತು ಕೂಡ ನಾವು ಕಗ್ಗರ ತಳಿಯನ್ನು ಬಿಡಲಿಲ್ಲ, ಯಾವ ವರ್ಷನೂ ಬಿಡುದಿಲ್ಲ. ಇವತ್ತು ಕೂಡ ತರಿಯಲ್ಲಿ ನಾವು 2-3 ಎಕರೆ ತರಿಯಲ್ಲಿ ಕಗ್ಗರ ಬೆಳಿತೇವೆ. ಎಷ್ಟೇ ಕಷ್ಟಪಟ್ಟರೂ ಕೂಡ 1 ವರ್ಷ ಬೆಳೆಯಾಗಿದ್ರು ಕೂಡ 2ನೇ ವರ್ಷಕ್ಕೆ ಬೆಳೆ ಆಗ್ತದೆ. ಅದನ್ನು ಮಾಡ್ತಾ ಬಂದಿದ್ದೇವೆ, ಮಾಡ್ತಾ ಬಂದಿದ್ರೆ ಅದರ ಸದುಪಯೋಗ ನಮಗೆ ಸಿಗ್ತದೆ. ಹೋದ ವರ್ಷದಲ್ಲಿ ನಾವು 15 ಕ್ವಿಂಟಲ್ ಭತ್ತವನ್ನು ಬೆಳೆದಿದ್ವಿ. ಆದರೆ ಏನಾಗಿದೆ ಪರಿಸ್ಥಿತಿ ಅಂತಂದರೆ, ಆ ಕಗ್ಗಕ್ಕೆ ಒಂದು ರೀತಿ ಸುಂಗಿರ್ತದೆ. ಮಿಲ್ಲಿಂಗಿನವರಿಗೆ ಅಕ್ಕಿ ಮಾಡಿಕೊಡಿ ಅಂತಂದ್ರೆ ಮಿಲ್ಲಿಂಗಿನವರು ಒಪ್ಪುವುದಿಲ್ಲ. ತಗೊಳ್ಳಿ ಅಂತಂದರೆ ನಮಗೆ ಅದು ಎಲ್ಲೂ ಯಾರು ತಗೊಳ್ಳೋದಿಲ್ಲ ಅದನ್ನು ಅಂತ ಹೇಳ್ತಕ್ಕಂಥದ್ದನ್ನು ಮಿಲ್ನವರು ಹೇಳಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಬಹಳ ಹಿನ್ನಡೆ ಆಯಿತು ನಮಗೆ. ಆ ಸಂದರ್ಭದಲ್ಲಿ ನಾನು ಪೇಪರ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟೆ. ನಮಗೆ ಸರ್ಕಾರದವರು ಕಗ್ಗ ಬೆಳಿಬೇಕು, ಹಳೆ ತಳಿ ಅದನ್ನು ಹಾಳು ಮಾಡಬಾರ್ದು, ಅದನ್ನು ಬೆಳಿಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಬೆಳೆದ್ರೆ ಅದು ನಮಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾರಾಟ ಮಾಡೋದಿಲ್ಲ, ಅಕ್ಕಿ ಮಾಡಿದ್ರೂ ಕೂಡ ಅದರಿಂದ ಊಟ ಮಾಡಬಹುದು ಅಂತಂದರೆ ಮಿಲ್ನವರು ಅಕ್ಕಿನೂ ನಮಗೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂಥೇಳಿ ನಾನು ಹೇಳಿದಾಗ ದಿನಪತ್ರಿಕೆಯಲ್ಲಿ ಅದು ಪ್ರಕಟಣೆ ಆಯಿತು. ಆವಾಗ ನಮಗೆ ಮಿಲ್ನವರು ನಮಗೆಲ್ಲ ಫೋನ್ ಮಾಡಿ, ಪಟಗಾರ ಸರ್ ಯಾಕೆ ನೀವು ಹೀಗೆ ಮಾಡಿದ್ರಿ, ನಾವು ಯಾವಾಗ ಭತ್ತ ತಗೊಳ್ಳೋದಿಲ್ಲ ಅಂತ ಹೇಳಿದ್ವಿ, ಯಾವಾಗ ನಿಮಗೆ ಅಕ್ಕಿ ಮಾಡಿಕೊಡುವುದಿಲ್ಲ ಅಂತ ಹೇಳಿದ್ವಿ ಅಂತ ಹೀಗೆ ಅಂತ ಮಾತು ಬಂತು. ಬರುವ ವರ್ಷಕ್ಕೆ ನೀವು ಬೆಳ್ಕೊಂಡು ತನ್ನಿ, ನಾವು ನಿಮಗೆ ಅಕ್ಕಿ ಮಾಡಿಕೊಡ್ತೇವೆ ಅಂದ್ರೆ ಆ ರೀತಿಯ ಪ್ರೋತ್ಸಾಹವನ್ನು ಮಿಲ್ನವರು ಕೂಡ ಕೊಟ್ಟಿದ್ರು. ಆದರೆ ಇತ್ತಿತ್ತಲಾಗಿ ಜನರಿಗೂ ಕೂಡ ಆ ಪ್ರೋತ್ಸಾಹ ಏನು ಸರಿಯಾಗಿ ಸಿಗುವಂತಹ ವ್ಯವಸ್ಥೆ ಸರ್ಕಾರದಿಂದ. ಆದರೆ ಈ ಹಳೆ ತಳಿ ಭತ್ತವನ್ನು ನಾವು ಅಭಿವೃದ್ಧಿ ಮಾಡಬಹುದು. ಇದರಲ್ಲಿ ಒಂದು ವಿಶೇಷವಾದಂತಂದ್ರೆ ಈ ಭತ್ತದ ಕದರು ಅಂತಂದ್ರೆ ಒಂದು ಮೊಳ ಉದ್ದ ಅಂದ್ರೆ ಸಾಮಾನ್ಯವಾಗಿ 1.5 ಫೂಟ್ ಉದ್ದದ ತೆನೆ ಬರ್ತದೆ. ಅದಕ್ಕೆ ಅಷ್ಟು ಉದ್ದವಾದ ತೆನೆ ಅದು. ಗೇಣಿಗೆ ಒಂದೊಂದು ಸಸಿ ಇದ್ರು ಕೂಡ 10, 12, 20 ಹಿಳ್ಳೆ ಆಗ್ತದೆ. ಅದಕ್ಕೆ ಇಡೀ ಆ ಜಾಗವನ್ನೇ ಆವರಿಸಿಕೊಂಡು ಬಿಡ್ತದೆ. ನೋಡ್ಲಿಕ್ಕೆ ಬಹಳ ಖುಷಿ ಕಾಣ್ತದೆ. ಉಳಿದ ನಮ್ದು ಈ ಸುಧಾರಿತ ತಳಿಯ ತೆನೆ ಕಾಣುವುದಕ್ಕಿಂತಲೂ ಈ ಕಗ್ಗನ ಭತ್ತದ ತೆನೆ ನೋಡಿದ್ರೆ ಸಿಕ್ಕಾಪಟ್ಟಿ ಖುಷಿ ಆಗ್ತದೆ. ನಮಗೆ ಆ ಸಂದರ್ಭದಲ್ಲಿ ಈ ಕಗ್ಗನ ಬೆಳೆಯನ್ನ ಬೆಳೆದಂತ ಸಂದರ್ಭದಲ್ಲಿ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳೆಲ್ಲ ಬಂದ್ಕೊಂಡು ಗದ್ದೆಯ ತೆನೆ ಬಂದಾಗ ಫೋಟೋ ಹೊಡ್ಕೊಂಡು ಹೋದಿದೆ, ಆ ಗೊಣಬೆಯಿಂದ ತೆಗೆದು ಅದರ ತೆನೆಯನ್ನು ಕೂಡ ಫೋಟೋ ಹೊಡೆದು ಪ್ರಕಟಣೆ ಕೊಟ್ಟದ್ದು ಕೂಡ ಇದೆ. ಇಂತಹ ಬೆಳೆಗೆ ಆಕಾಶವಾಣಿಯವರು ಸರ್ಕಾರದ ಗಮನ ಸೆಳೀಬೇಕು. ಎಲ್ಲಾ ರೈತರು ಕೂಡ ಹಿಂದಿನಂತೆಯೇ ಗದಿನಿ ಭೂಮಿಯಲ್ಲಿ ಇದನ್ನು ಬೆಳೆಯುವಂತಕ್ಕೆ ಅವಕಾಶ ಮಾಡಿಕೊಟ್ರೆ ಇವತ್ತು ಯಾವ ರೈತನು ಕೂಡ ಈ ರೇಷನ್ ಅಕ್ಕಿಯನ್ನು ಅವಲಂಬಿಸಿಕೊಂಡು ಬದುಕುವಂತ ಪರಿಸ್ಥಿತಿನೇ ಇಲ್ಲ. ಮತ್ತೆ ಈಗ ನಿಮಗೆ ಮಿಲ್ನೊಳಗೆ ಅಕ್ಕಿ ಮಾಡಿಕೊಳ್ಳಿಕ್ಕೂ ಮುಂದಿದ್ದಾರೆ, ಅದಕ್ಕೆ ತೊಂದರೆ ಆಗಿಲ್ಲ. ನಾವು ಈ ಉಪ್ಪು ನೀರಲ್ಲಿ ಬೆಳೆಯುವಂತಹದ್ದನ್ನ ಬೇರೆ ಕಡೆನೂ ಕೂಡ ಬೆಳಿಲಿಕ್ಕೆ ಇದು ಸಾಧ್ಯ ಇದೆ. ಬೆಳೆನೂ ಬೆಳೆದು ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಮತ್ತೆ ಜನರ ಬೇಡಿಕೆ ಹೇಗಿದೆ? ಬೇಡಿಕೆ ಚೆನ್ನಾಗಿದೆ. ಈ ವರ್ಷ ಬರುವ ವರ್ಷಕ್ಕೆ ಮತ್ತೆ ಬಹಳ ಜನರು ತನಗೆ ಬೀಜ ಬೇಕು ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಹತ್ರನೇ ನಾವೇನು 10-15 ಕ್ವಿಂಟಲ್ ಭತ್ತವನ್ನು ಬೆಳಿತೇವೆ. ಇವತ್ತು ಆ ಭತ್ತ ನೀವು ಯಾರಿಗೆ ಮಿಲ್ಲಿಗೆ ಕೊಡಬೇಡಿ, ನಮಗೆ ಬೇಕು, ನಾವು ಬಿತ್ತಿಗೆ ಮಾಡ್ತೇವೆ ಅಂತ ಹೇಳ್ತಕ್ಕಂತ ಒಂದು ಆಶಾಭಾವನೆಯು ಕೂಡ ಈಗಿನ ಸಲ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭತ್ತದ ತಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗಬಹುದು ಹೇಳ್ತಕ್ಕಂತ ಒಂದು ಸಂಕಲ್ಪ ನಮ್ದಾಗಿದೆ. ಹೌದು, ಎಷ್ಟು ಶುಗರ್ ಪೇಷಂಟ್ ಅನ್ನು ಅವರು ಎಲ್ಲರೂ ಕೂಡ ಇಂತ ಅಕ್ಕಿಯನ್ನು ತಿನ್ಬೇಕು ಅನ್ನೋದು. ಹೌದು, ಉದಾಹರಣೆಗೆ ಒಂದು 3-4 ವರ್ಷ ಹಿಂದೆ DC ಅವರು ಕಗ್ಗನ ಭತ್ತದ ಅಕ್ಕಿ ಬೇಕು ಅಂತ ಹೇಳಿದ್ರು. ಆವಾಗ ನಮ್ಮ ಹತ್ರ ಅಕ್ಕಿ ಇಲ್ಲಾಗಿತ್ತು. ನಾವು 25 ಕೆಜಿ ಕಗ್ಗನ ಭತ್ತವನ್ನೇ ಕೊಟ್ಟು ಕಳಿಸಿದ್ವಿ. ನಮ್ಮಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅದನ್ನು ತಗೊಂಡು ಮುಡಿಸಿದ್ರು. ಅಂದರೆ ಅಧಿಕಾರಿಗಳ ಮಟ್ಟದಲ್ಲಿಯೂ ಕೂಡ ನೌಕರಿ ಮಾಡುವವರು ಕೂಡ ಕಗ್ಗನ ಅಕ್ಕಿ ಸಿಕ್ಕಿದ್ರೆ ಅದು ಊಟ ಮಾಡೋದಕ್ಕೆ ಬಹಳ ಕಾಯಿಸ ಪಡ್ತಾರೆ. ಅನ್ನದ ಹೊರತಾಗಿ ರೊಟ್ಟಿ ಮಾಡ್ತಾರೆ ಕಗ್ಗದ ರೊಟ್ಟಿ, ಅದು ಮತ್ತೂ ರುಚಿಕರವಾದಂಥದ್ದು. ಒಳಗಡೆ ಇರುವಂಥ ಸಿಪ್ಪೆ ಉಂಟಲ್ಲ, ಕೆಂಪು ಸಿಪ್ಪೆ, ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೇಳ್ತಕ್ಕಂಥದ್ದು. ಮತ್ತೆ ಬೇಡಿಕೆನೂ ಇದೆ, ಇಳುವರಿನೂ ಜಾಸ್ತಿ ಬರ್ತಾ ಇದೆ. ಸುಧಾರಿತ ತಳಿಗೂ ಇದಕ್ಕೂ ಇಳುವರಿಯಲ್ಲಿ ಎಷ್ಟು ವ್ಯತ್ಯಾಸ ಆಗುವುದು? ಬಹಳ ವ್ಯತ್ಯಾಸ ಇಲ್ಲ. ಆದರೆ ಸುಧಾರಿತ ತಳಿಯಲ್ಲಿ ಹುಲ್ಲಿನ ಉತ್ಪಾದನೆ ಸ್ವಲ್ಪ ಜಾಸ್ತಿ. ಇದರಲ್ಲಿ ಆ ಹುಲ್ಲಿಗೆ ಅಂದರೆ ಅದಕ್ಕೆ ತಾಕತ್ತಿರುವುದಿಲ್ಲ. ತೆನೆ ಬಂದ ನಂತರ ಅದರ ಸತ್ತು ಹೋಗ್ಬಿಡ್ತದೆ. ಮೇಲಿನ ತೆನೆ ಒಂದು ಮೊಳದಷ್ಟು ಭಾಗವನ್ನು ಕಟಾವು ಮಾಡ್ಕೊಂಡು ಬಂದ್ಕೊಂಡು ಗೊಣಬೆ ಹಾಕ್ತಿದ್ರು. ಅದು ಒದ್ದೆಯಾಗಿರ್ತಿತ್ತು, ಬಿಸಿಲಲ್ಲಿ ಒಣಸ್ತಿದ್ರು ಅದನ್ನು. ಆದರೆ ಈ ಸುಧಾರಿತ ರೀತಿಯ ಭತ್ತವನ್ನು ಆ ರೀತಿ ಮಾಡಲಿಕ್ಕೆ ಹೋದರೆ ಬೇರೆ ಬಂದುಬಿಡ್ತದೆ. ಆದರೆ ಅದಕ್ಕೆ ಬೇರೆ ಬರುವುದಿಲ್ಲಾಗಿತ್ತು. ಅಷ್ಟು ಒಂದು ವಿಶೇಷವಾದಂತಹ ಒಂದು ಗುಣಧರ್ಮ ಇದೆ ಆ ಕಗ್ಗರ ಭತ್ತದಲ್ಲಿ. ಬೆಳೆಗಾರರಲ್ಲಿ ಈ ಅಭಿಪ್ರಾಯ ಹೇಗಿದೆ ಮತ್ತು ಹೆಚ್ಚು ಜನ ಆಯ್ಕೆ ಮಾಡಿಕೊಂಡು ಈ ಬೆಳಿಲಿಕ್ಕೆ ಬೆಳೀತಾರೆ? ಬೆಳೆಗಾರರಿಗೂ ಕೂಡ ಇವತ್ತು ಈ ಗದಿನಿ ಭೂಮಿಯಲ್ಲಿ ಇದನ್ನು ಬೆಳೆಯುವುದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದರೆ, ಅಂದರೆ ಬೀಜ ಸಪ್ಲೈ ಈಗ ಯಾರ ಹತ್ರನೂ ಬೀಜ ಇಲ್ಲ. ಯಾಕೆ? ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ಬಿಟ್ಟು ಸಣ್ಣ ಒಂದು 10 ವರ್ಷ ಆಗೋಯ್ತು. ಈಗ ಹೊಸದಾಗಿ ಅವರಿಗೆ ಬೀಜ ಕೊಡಬೇಕು ಅಂತಂದ್ರೆ ಸಾಧಾರಣ ಒಂದು 100 ಕ್ವಿಂಟಲ್ ಬೀಜ ಬೇಕು. ಧಾರವಾಡ ಕೃಷಿ ಇಲಾಖೆಯವರು ಕೂಡ ಈ ಕಗ್ಗನ ಭತ್ತದ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿಯನ್ನು ವಹಿಸುತ್ತಿದ್ದಾರೆ. ಪ್ರತಿ ವರ್ಷ ಬರ್ತಾರೆ, ಅವರು ಇಲ್ಲೊಂದು ಕಾರ್ಯಕ್ರಮ ಮಾಡ್ತಾರೆ. ಕಳೆದ ಈ ಸಲನೂ ಕೂಡ ಮಾಣಿಕಟ್ಟೆ ಗದಿನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು. ಆದರೆ ಅದು ಎಲ್ಲ ಕಡೆಗೂ ಅವರು ಕಾರ್ಯಕ್ರಮ ನಡೀಬೇಕು, ಕೇವಲ ಮಾಣಿಕಟ್ಟು ಒಂದೇ ಅಲ್ಲ. ಆ ಕಡೆಗೆ ನಮ್ಮ ಬಾಡದಲ್ಲಿ, ಕಾಗಲದಲ್ಲಿ, ನಂತರ ಈ ಹೆಗಡೆ ಭಾಗದಲ್ಲಿ ಅಂತದೆಲ್ಲ ಕಡೆಗೆ ಕಾರ್ಯಕ್ರಮ ಮಾಡಿದ್ರೆ ಜನರಿಗೆ ಪ್ರೋತ್ಸಾಹ ಸಿಗ್ತದೆ. ಈಗ ನೀವು ಬೆಳೀತಾರಲ್ಲ ಬೀಜ ನಿಮ್ಮಲ್ಲಿ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ ಈ ವರ್ಷ. ಈಗ ಕೃಷಿ ಇಲಾಖೆಯವರು ಭತ್ತ ನೀವು ಯಾರಿಗೂ ಕೊಡಬೇಡಿ, ನಾವು ಅದನ್ನು ಪರಿಚಯ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತಂದ. ಬಿಳಿ ಕಗ್ಗನಲ್ಲಿ ಎರಡು ಪ್ರಕಾರ ಇದೆ, ಕರಿ ಕಗ್ಗ ಬೇರೆ, ಬಿಳಿ ಕಗ್ಗ ಬೇರೆ ಅಂತೇಳಿ. ಈ ಕರಿ ಕಗ್ಗ ಬಿಳಿ ಕಗ್ಗನಕ್ಕಿಂತ ಉಪ್ಪು ನೀರಿಗೆ ತಡೀತದೆ, ಬಿಳಿ ಕಗ್ಗ ಉಪ್ಪು ನೀರಿಗೆ ಸ್ವಲ್ಪ ಹಿನ್ನೆಡೆದ್ರದು, ಅಂದರೆ ಅಷ್ಟು ಪ್ರಮಾಣದಲ್ಲಿ ಅದಕ್ಕೆ ತಾಕತ್ತಿಲ್ಲ ಆ ಬೀಜಕ್ಕೆ. ಅದೇ ಕರಿ ಕಗ್ಗಾದ್ರೆ ಉಪ್ಪು ನೀರು ಒಂದ್ಸಲ ಹತ್ತೋದ್ರೂ ಕೂಡ ನೆಕ್ಸ್ಟ್ ಸಿಹಿ ನೀರು ಬಂದ್ಬಿಟ್ರೆ ಅದು ತಾಳ್ಕೊಂಡು ಬಿಡ್ತದೆ. ಆ ಒಂದು ಶಕ್ತಿ ಅದರಲ್ಲಿ ಇದೆ, ಆ ಭತ್ತದಲ್ಲಿ ಇದೆ. ನೋಡ್ಲಿಕ್ಕೆ ಬೆಳೆ ಎಲ್ಲ ಅದೇ ರೀತಿ ಕಾಣುತ್ತೆ, ಒಳಗಡೆ ಕಾಳು ಕಪ್ಪಿರುತ್ತ? ಕಾಳು ಕಪ್ಪಿರುತ್ತ ಅಂತಂದ್ರೆ ಕವಚ ಇರ್ತದಲ್ಲ ಅದು ಕೆಂಪು ಇರ್ತದೆ, ಅದು ಉಳಿದ ಭತ್ತದಂಗೆ ಬೆಳಗಿದ್ರೆ ಸ್ವಲ್ಪ ಕಪ್ಪು ಇರ್ತದೆ. ಅಕ್ಕಿ ನೋಡಿದ್ರೆ ಇದು ಕಪ್ಪಕ್ಕಿ ಅಥವಾ ಕೆಂಪಕ್ಕಿ ಅಂತ ಹೇಳ್ತೇವೆ ನಾವು ಅದನ್ನ, ಆದ್ರೆ ತಿನ್ನುವುದೇ ಕುರುಚಿ. ಮತ್ತೆ ಅದಲ್ಲದೆ ಶೇಂಗಾ ಬಹಳ ಚೆನ್ನಾಗಿ ಬೆಳೆಯುತ್ತೆ, ಅದು ಎಷ್ಟು? ನಾವು ಮಾಡುವಂತ ತರಿಯಲ್ಲಿ ಅರ್ಧದಷ್ಟು ಕ್ಷೇತ್ರ ಮಾತ್ರ, ಒಂದು ನಮ್ದು ಒಂದು 10 ಎಕರೆ ಕ್ಷೇತ್ರ ತರಿ ಜಮೀನೇ ಇದೆ ನಮ್ದು. 10 ಎಕರೆ ಕ್ಷೇತ್ರದಲ್ಲಿ ಒಂದು 2.5 ಎಕರೆ ಕ್ಷೇತ್ರ ಮಾತ್ರ ಮಣ್ಣು ಶೇಂಗಕ್ಕೆ ಅನುಕೂಲದಾಯಕವಾದಂಥದ್ದು. ನಮ್ಮಲ್ಲಿ ಬಾವಿ ಇದೆ, ಬಾವಿ ಪಂಪ್ಸೆಟ್ ಇದೆ, ನೀರಾವರಿ ಶೇಂಗಾವನ್ನು ಮಾಡ್ತೇವೆ. ನಮ್ಮ ಹುಡುಗ ಈಗ ಅದ್ರ ಬಗ್ಗೆ ಹೆಚ್ಚಿನ ಗತಿ ಹಾಕಿದ್ದೆ ನಾನು, ಸ್ಪ್ರಿಂಕ್ಲರ್ ಟೈಪ್ ಮಾಡಿ ಮಾಡಿದ್ದಾರೆ. ಜೊತೆಯಲ್ಲಿ ಹಸಿ ಅಂದರೆ ಅದು ಒಣಸಿ ಮಾರಾಟ ಮಾಡೋದಿಲ್ಲ, ಹಸಿ ಚಿತ್ತಾಗಿ ಅದನ್ನು ಮಾರಾಟ ಮಾಡ್ತಾರೆ. ಭಾಳ ಬೇಡಿಕೆ ಇದೆ ಅದಕ್ಕೆ. ಒಂದು ಇಳುವರಿ ಮತ್ತು ಬೆಳೆಸಬೇಕು ಅಂತ ಅನ್ನಿಸ್ತದೆ, ಆದರೆ ನಮ್ಮಲ್ಲಿ ನೀರಿನ ಸೌಲಭ್ಯ ಸ್ವಲ್ಪ ಕಡಿಮೆ ಆಗ್ತದೆ. ಒಂದೇ ಬಾವಿ ಇದೆ ನಮ್ಮ ಏರಿಯಾದ ಲೆಕ್ಕದ ಇರುವಂಥ ಕ್ಷೇತ್ರದ ದೃಷ್ಟಿಯಲ್ಲಿ, ಮತ್ತೊಂದು ಬಾವಿಯನ್ನು ಮಾಡಿಕೊಂಡ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ಶೇಂಗಾವನ್ನು ಬೆಳಿಬೋದು. 10-15 ಕ್ವಿಂಟಲ್ ಶೇಂಗಾವನ್ನು ನಾವು ಬೆಳಿತೇವೆ, ಅದು 15 ಕ್ವಿಂಟಲ್ ಶೇಂಗಾರು ಕೂಡ ಹಸಿತೆ ಮಾರಾಟ ಆಗ್ತದೆ. ಅಂದ್ರೆ ಇರುವಂತ ತಂಪನ್ನು ಬಳಸ್ಕೊಂಡು ಬೆಳೆಯುವಂತ ಬೆಳೆ, ತಂಪನ್ನು ಬಳಸ್ಕೊಂಡು ಬೀಜ ಅಂದ್ರೆ ಸಿಸಿ ಉಡಿಸ್ತೇವೆ, ಕಡೆ ನೀರ ಸೌಲಭ್ಯ ಕೊಡ್ತೇವೆ ಅದಕ್ಕೆ. ಎಲ್ಲ ರೈತರು ಹಂಗ ಮಾಡ್ತಾರ? ನೀರಿನ ಸೌಲಭ್ಯ ಇಲ್ಲ, ನೀರಿನ ಸೌಲಭ್ಯ ಬಹಳ ಜನ ರೈತರಿಗೆ ಇಲ್ಲ, ಹಾಗಾಗಿ ಬಹಳ ಜನರು ಶೇಂಗಾವನ್ನ ಹಾಕುದಿಲ್ಲ. ಹಾಕದ ಏನಾಗ್ತದೆ, ಕೆಲವು ಟೈಮ್ ಬಂದ ಕೂಡನೆ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಗ್ಬಿಡ್ತದೆ, ಮತ್ತೆ ಕಾಳು ಗಟ್ಟಿಯಾಗಕ್ಕಿಂತ ಮೊದಲೇ ಗಿಡ ಬಾಳ ಬಿಡ್ತದೆ, ಅವಾಗ ಅದು ಫಸಲು ಕಡಿಮೆ ಆಗ್ತದೆ. ಅದು ವೇಟ್ ಇರುದಿಲ್ಲ ಶೇಂಗಕ್ಕೆ, ಜನರು ಮಾರಾಟಕ್ಕೆ ಹೋದ್ರು ಕೂಡ ತಗೊಳ್ಳೋದು ಕಡಿಮೆ. ಕೆಲವು ಏರಿಯಾದಲ್ಲಿ, ಎಲ್ಲ ಏರಿಯಾದಲ್ಲೂ ಅಲ್ಲ, ನಮ್ಮ ಏರಿಯಾದಲ್ಲಿ ಹಾಗೆ ತೇವಾಂಶ ಕಡಿಮೆ. ಇನ್ನು ಕೆಲವು ನಮ್ಮ ಬೇಗದಲ್ಲಿ ಬೇರೆ ಗ್ರಾಮಕ್ಕೆ ಹೋದ್ರೆ ತೇವಾಂಶ ಜಾಸ್ತಿ ಇದ್ದಂತ ಭೂಮಿ ಇದೆ, ಅದು ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ಆ ರೀತಿಯ ವ್ಯತ್ಯಾಸಗಳು. ಶೇಂಗಾ ಆದ ನಂತರ ಕೆಮ್ಮುಡಿ ಹಾಕ್ತೇವೆ ನಾವು, ಕೆಮ್ಮುಡಿನೂ ಕೂಡ ನೀರಾವರಿಗೆ ಬಳಸ್ತೇವೆ. ಕೆಮ್ಮುಡಿಯಲ್ಲಿ ಏನು ಕೆಮ್ಮುಡಿ? ಕೆಮ್ಮುಡಿ ಅಂತಂದ್ರೆ ಕಲ್ಲಂಗಡಿ, ನಾವಿಲ್ಲಿ ಗ್ರಾಮೀಣ ಇದರಲ್ಲಿ ಕೆಮ್ಮುಡಿ ಅಂತ ಹೇಳಿ. ಕಲ್ಲಂಗಡಿ ಹೋದ ಸರಿ ಮಳೆ ಬಂದು ಅದು ಏನು ಸಮಸ್ಯೆ ಆಯ್ತು? ಈ ಸಲ ಹಂಗೆ ಆಗಿದೆಯಿಲ್ಲ? ಇಲ್ಲ, ನಮ್ದು ಕಾಪ್ ಇಟ್ಟಾಗಲ್ಲ, ನಾವು ಅಂದ್ರೆ ಬೇಸಿಗೆಯಲ್ಲಿ ಬೀಳುದಿಲ್ಲ, ಮಳೆಗಾಲದಲ್ಲಿ ನಾವು ಬೀಳುದಿಲ್ಲ. ಈ ಗದ್ದೆ ಕಟಾವಾದ್ಮೇಲೆ ಎರಡು ಬೆಳೆಗೆ ಅದನ್ನು ಬಳಸ್ತೇವೆ ನಾವು. ಈ ವರ್ಷಕ್ಕೆ ಎರಡು ಬೆಳೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವಕಾಶ ಇಲ್ಲ. ಈ ವರ್ಷ ಮಳೆ ನವೆಂಬರ್ ಎಂಡದವರೆಗೂ ಮಳೆ ಆದ್ರಿಂದ ಇನ್ನೂ ತೇವಾಂಶ ಜಮೀನಿನಲ್ಲಿ ಹೋಗಲಿಲ್ಲ. ಅದಕ್ಕೆ ಕಡಿಮೆ ಅಂತಂದ್ರೂ ಒಂದು 60-65 ದಿವಸ ಕಲ್ಲಂಗಡಿ ಬೇಕಾಗ್ತದೆ. ಆದರೆ ಕೆಲವೊಂದು ಟೈಮಿಗೆ ಮಾತ್ರ ಅದು ಹೆಚ್ಚು ಸೇಲ್ ಆಗ್ತದೆ, ಎಲ್ಲ ಟೈಮ್ನಲ್ಲೂ ಕಲ್ಲಂಗಡಿ ಸೇಲ್ ಆಗುದಿಲ್ಲ. ಅದನ್ನು ನೋಡ್ಕೊಂಡು ನಾವು ಕಲ್ಲಂಗಡಿಯನ್ನು ಬೆಳಿಬೇಕಾಗ್ತದೆ. ಕಲ್ಲಂಗಡಿ ಬೆಳೆದ ಚಲೋ ಆಗ್ತದೆ ಅಂತೇಳಿ ಬೆಳಿಲಿಕ್ಕೆ ಹೋದ್ರೆ ಪರ್ಚೇಸ್ ಮಾಡುವರೇ ಇರಲಿಲ್ಲ. ಈ ಕೆಲವೊಂದು ಹಬ್ಬ ಹರಿದಿನಗಳು ಬರ್ತವೆ, ಜಾತ್ರೆ, ಆ ಟೈಮ್ನಲ್ಲಿ ಕಲ್ಲಂಗಡಿ ಬೆಳೆದ್ರೆ ಸೇಲ್ ಆಗ್ತದೆ. ಈ ರಂಜಾನ್ ಟೈಮ್ ಬಂತಪ್ಪ ಅಂತಂದ್ರೆ ಬಹಳಷ್ಟು ಬೇಡಿಕೆ ಅದಕ್ಕೆ. ಇಲ್ಲಿಂದ ಬಾಂಬೆವರೆಗೂ ಕೂಡ ಕಲ್ಲಂಗಡಿಯನ್ನು ಹೋಯ್ತಾರೆ, ಬಹಳ ಬೇಡಿಕೆ ಇದೆ. ಆದರೆ ಆ ಟೈಮಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಅದನ್ನು ಬೆಳಿಲಿಕ್ಕೆ ನಮ್ಮ ರೈತರ ಹತ್ರ ಸಾಧ್ಯ ಆಗುವುದಿಲ್ಲ. ಈ ಸರ್ಕಾರದವರು ಈಗ ಕೃಷಿಗೆ ವಿಶೇಷ ಒತ್ತು ಕೊಡ್ತಾರೆ, ಅದರ ದೃಷ್ಟಿಯಲ್ಲಿ ಈ ನೀರಾವರಿಗೆ ಒತ್ತು ಕೊಟ್ಟರೆ ನಿಜವಾಗಿಯೂ ಈ ರೈತರ ಬಾಳನ್ನು ಬೆಳಗ್ಗೆ ಮಾಡೋದಕ್ಕೆ ಸಾಧ್ಯ ಉಂಟು. ಎಲ್ಲ ಕಡೆಯಲ್ಲೂ ನೀರಿನ ಅನುಕೂಲತೆ ರೈತರಿಗಿಲ್ಲ. ಕೆಲವು ಕಡೆಯಲ್ಲಿ ಒಂದು 1/2 ಎಕರೆ ಇದ್ದವರು ಇರ್ತಾರೆ, 1 ಎಕರೆ ಇದ್ದವರು ಇರ್ತಾರೆ, 10 ಗುಂಟೆ ಇದ್ದವರು ಇರ್ತಾರೆ. ಅವರಿಗೆಲ್ಲ ಒಂದು ಬಾವಿಯನ್ನು ತೆಗೆದುಕೊಂಡು ಈ ಬೇಸಿಗೆಯಲ್ಲಿ ಬೆಳೆಯನ್ನು ಬೆಳೆಸಬೇಕು ಅಂತಂದ್ರೆ ಸಾಧ್ಯ ಆಗುವುದಿಲ್ಲ. ಈ ಸಾಮೂಹಿಕ ವ್ಯವಸಾಯ ಪದ್ಧತಿಯನ್ನು ಸರ್ಕಾರ ರೈತರಿಗೆ ಸಾಲದ ರೂಪದಲ್ಲಿ ಈ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಸರ್ಕಾರ ರೂಪದಲ್ಲಾಗ್ಬೋದು, ಸಾಲದ ರೂಪದಲ್ಲೂ ಕೊಟ್ಟು ರೈತರೇ ಅದನ್ನು ತೀರಿಸಬೇಕು ಅಂತ ಹೇಳುವಂಥದ್ದು ಒಂದು ಯೋಜನೆಯನ್ನು ತಂದ್ರೂ ಕೂಡ ಅದಕ್ಕೆ ರೈತರು ರೆಡಿ ಆಗ್ತಾರೆ. 6-7 ಜನ ರೈತರು ಸೇರಿದಾಗ ಒಂದು 10 ಎಕರೆ ಜಮೀನಾಗ್ತದೆ ಹೇಳಿದ್ರೆ ಅವರಿಗೆ ಕೆಲವೊಂದು ವಿಶೇಷವಾದಂಥ ಸಾಲ ಸೌಲಭ್ಯ ಕೊಟ್ಟರೆ ಏನು ಬೇಲಿ ಮಾಡಿಕೊಂಡು ಬಾವಿ ತೆಕ್ಕೊಂಡು ಆ ಸಾಲಕ್ಕೆ ಅವನೇ ಜವಾಬ್ದಾರ. ಆದರೆ ಬೇಸಿಗೆಯಲ್ಲಿ ತನ್ನ ಭೂಮಿಯನ್ನು ಹಾಳಕ್ಕಿಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಆದರೆ ಆ ರೈತನ ಹತ್ರ ಖಾತ್ರಿ ದುಡ್ಡು ಹಾಕೊಂಡು ಮಾಡುವಂತಂದ್ರೆ ಅಷ್ಟು ಸಾಮರ್ಥ್ಯ ರೈತನ ಹತ್ರ ಇಲ್ಲ. ನಮ್ಮ ಕರಾವಳಿ ಬೆಲ್ಟ್ನಲ್ಲಿ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕ ಇದೆ. ಈ ಬಯಲುಸೀಮೆಯಲ್ಲಿ ಹಂಗೆ ಕೂರ್ಗಿ ಟೈಪ್ನಲ್ಲಿ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ 1 ಎಕರೆ ಗುಂಟೆ ಲೆಕ್ಕ ಬಿಟ್ಟರೆ ಬೇರೆ ಇಲ್ಲ. ಆದರೂ ನಿಮ್ಮ ಜಮೀನು ಭಾಳ ಇದೆ. ಹಾಂ, ಕಲ್ಲಂಗಡಿ ಹೇಗೆ ಬರ್ತಾ ಇದೆ? ಕಲ್ಲಂಗಡಿ ಚಲೋ ಬರ್ತದೆ, ಹವಾಮಾನನೂ ಕೂಡ ಅನುಕೂಲ ಆಗಿರಬೇಕು. ಅದಕ್ಕೆ ಕೆಲವು ಸಂದರ್ಭ ಮೋಡ ಗಿಡ ಆಯಿತು ಅಂತಂದರೆ ಸ್ವಲ್ಪ ಹೊಡೆತ ಬರ್ತದೆ. ಅದಕ್ಕೊಂದು ರೀತಿಯ ಥರದ ನಾಗರಡೆ ರೋಗ ಬರ್ತದೆ, ಹೀಗೆ ಎಲೆ ಮೂಡ್ತದೆ. ಅದು ಮುರುಟಿದ್ರೆ ಕಲ್ಲಂಗಡಿ ಫೇಲ್. ಒಳ್ಳೆ ಚೆನ್ನಾಗಿ ಅದು ಎಲೆ ಇದ್ಬಿಟ್ರೆ ಒಳ್ಳೆ ಬೆಳೆ ಆಗ್ತದೆ. 10 ಕೆಜಿವರೆಗೂ ಕೂಡ ಒಂದು ಕಲ್ಲಡಿಗೆ ತೂಗ್ತದೆ. ಅದು ಒಂದೊಂದು ಟೈಮ್ನಾಗ ಬಂಪರ್ ಆಗಿದೆ, ಬಂಪರ್ ಆಗ್ತದೆ. ಎಲ್ಲ ಬೆಳೆನೂ ಕೈ ಹಿಡಿದವು ನಿಮ್ಮಲ್ಲ? ಎಲ್ಲ ಬೆಳೆ. ಇದ್ರಾಗ ಆರ್ಥಿಕವಾಗಿ ನಿಮಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ದು ಯಾವ ಬೆಳೆ? ಆರ್ಥಿಕವಾಗಿ ಸಹಾಯ ಮಾಡೋದಿದೆ ಶೇಂಗಾ ಮತ್ತು ಕಲ್ಲಂಗಡಿನೇ. ಭತ್ತದ ಬೆಳೆಯಲ್ಲಿ ಕೂಲಿಗಾಗಿ ಹೆಚ್ಚಿಗೆ ಹಣ ಹೋಗ್ತದೆ, ಉಳಿತಾಯ ಕಡಿಮೆ. ಈ ವರ್ಷಂತೂ ರೈತರ ಪರಿಸ್ಥಿತಿ ಭಾರಿ ಕಷ್ಟ. ಹುಲ್ಲು ಹಾಳಾಗಿದೆ, ಭತ್ತ ಹಾಳಾಗಿದೆ, ಭತ್ತ ಕೇಳ್ತಾನೆ ಇಲ್ಲ. ಈಗ ಗೌರ್ಮೆಂಟಿಗೆ 1900 ರೂಪಾಯಿ ರೇಟ್ ಅಂತೇಳಿ ಫಿಕ್ಸ್ ಮಾಡಿದೆ. ಆದರೆ ಆ ಭತ್ತದ ಕಲರ್ ಹೋಗ್ಬಿಟ್ರೆ, ಆ ಭತ್ತದ ಬಣ್ಣ ಬದಲಾವಣೆ ಆಗಿಬಿಟ್ರೆ ಆ ರೇಟ್ ಸಿಗ್ತಾ ಇಲ್ಲ. ಮಿಲ್ನವರು ಅದನ್ನು ಪರ್ಚೇಸ್ ಮಾಡೋದಿಲ್ಲ, ಅತಿ ಕಡಿಮೆ ರೇಟಿಗೆ ಕೇಳ್ತಾರೆ. 1000 ರೂಪಾಯಿಗೆ ಕ್ವಿಂಟಲಿಗೆ ಕೇಳ್ತಾರೆ. ಅಕ್ಕಿ ಗುಣಮಟ್ಟ ಏನರೂ ಹೋಗಿದೆಯಾ ಅದರಲ್ಲಿ? ಅಕ್ಕಿ ಗುಣಮಟ್ಟ ನೋಡಿಲ್ಲ ಇನ್ನುವರೆಗೆ, ಯಾರು ಮಿಲ್ಲಿಂಗ್ ಮಾಡಿಲ್ಲ. ಅಕ್ಕಿ ಇನ್ನುವರೆಗೆ ಈ ವರ್ಷದ ಬೆಳೆಯನ್ನು ಮಿಲ್ಲಿಂಗ್ ಮಾಡಿಕೊಂಡು ಊಟ ಇನ್ನು ಜನರು ಶುರು ಮಾಡಲಿಲ್ಲ. ಆದರೆ ಬಹುತೇಕ ಏನು ಮಾಡ್ತಾರೆ ಅಂತಂದರೆ, ಈಗ ಸರ್ಕಾರದಲ್ಲಿ ಆಹಾರ ಧಾನ್ಯ ಪೂರೈಕೆ ಸರ್ಕಾರದ ಇದೆಯಲ್ಲ ರೇಷನ್ನ, ಆ ಅಕ್ಕಿ ಬರ್ತದೆ ಅಂಥೇಳಿ ಯಾರೂ ಕೂಡ ಅಕ್ಕಿ ಮಾಡುವಂಥ ಗೊಡವೆಗೆ ಹೋಗುವುದಿಲ್ಲ. ಎಲ್ಲವನ್ನು ಭತ್ತ ರೂಪದಲ್ಲೇ ಮಾರಾಟ ಮಾಡಿಬಿಡ್ತಾರೆ. ರೇಷನ್ನಲ್ಲಿ ಕೊಡ್ತಕ್ಕಂಥ ಆಹಾರ ಧಾನ್ಯದ ಬಗ್ಗೆ ಜನರ ಲಕ್ಷ್ಯ ಜಾಸ್ತಿ ಆಗಿಬಿಟ್ಟಿದೆ. ಸಹಜ ಸಹಜ ಅದ್ಬಿಡಿ. ಒಟ್ಟಾರೆ ಒಬ್ಬ ಹಿರಿಯ ರೈತರಾಗಿ ಏನ್ ಹೇಳ್ತೀರಿ ನಿಮ್ಮ ಕಾಲದ ಕೃಷಿಗೂ ಈಗಿನ ಕಾಲದ ಕೃಷಿಗೂ ಈಗಿನ ರೈತರದು? ಒಂದು ಖುಷಿ ಅಂತಂದ್ರೆ, ನಾವು ಚಿಕ್ಕಂದರಿದ್ದಾಗ ನಮ್ಮ ತಂದೆಯ ಪೀರಿಯಡ್ ನಲ್ಲಿ ಏನು ಕೃಷಿ ಇತ್ತು ಅದೇ ಶ್ರೇಷ್ಠ ಅಂತ ಅನಿಸ್ತದೆ. ಆವಾಗ ಈ ಆಧುನಿಕ ರೀತಿಯ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ. ಟಿವಿ ಮಾಧ್ಯಮ ಇರಲಿಲ್ಲ, ಸೈಕಲ್ ಮೋಟರ್ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಸೈಕಲ್ ತುಳು ಇದೇ ಆಗಿತ್ತು ಬಿಟ್ಟರೆ ಖರ್ಚು ಕಡಿಮೆ ಆಗಿತ್ತು. ಬಹಳ ವಿಶೇಷವಾದಂತಹ ದರ್ಜೆಯ ಊಟ ಮಾಡುವಂತಹ ಜನರು ಆಗಿನವರಾಗಿರಲಿಲ್ಲ. ಏನಪ್ಪ ಕೇಳಿದ್ರೆ ಅನ್ನಕ್ಕೊಂದು ಸಾರು ಅಷ್ಟೇ ಇದ್ಬಿಟ್ರೆ ಅವರು ಊಟ ಆಗಿತ್ತು. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಬದುಕುವಂತಹ ಒಂದು ಕಲೆ ಆವಾಗಿತ್ತು. ಆದರೆ ಇವತ್ತು ಈಗಿನ ಕಾಲಕ್ಕೆ ಈ ಆಧುನಿಕ ಯುಗದಲ್ಲಿ ಅದಕ್ಕೆ ತಕ್ಕಂತೆ ನಾವು ಹೋಗಬೇಕಾದ್ರೆ ಆ ಕೃಷಿಯಿಂದ ಆ ಉತ್ಪನ್ನವನ್ನು ಸುಧಾರಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗುದಿಲ್ಲ. ಈಗ ನಾವು 25-30 ವರ್ಷ ಸರ್ವಿಸ್ ಮಾಡಿದ್ವಿ, ಆ ದುಡ್ಡು ಈ ದುಡ್ಡಿಗೆ ಹೋಲಿಸಿದಾಗ ನಮ್ಗೆ ಅಷ್ಟು ಭಾರ ಅನಿಸ್ಲಿಲ್ಲ, ಮೇಂಟೆನೆನ್ಸ್ಗೆ ಸಮಸ್ಯೆ ಆಗಲಿಲ್ಲ. ಪೆನ್ಷನ್ ಆದಮೇಲೆ ಅದೇ ಮಟ್ಟದಲ್ಲಿ ನಾವಿಲ್ಲ. ಅವಾಗ ನಮ್ಗೆ ಹಿಂದಿನ ನೆನಪು ಬರ್ತದೆ, ಅವಾಗ ನಮ್ದು ಹಿಂದಿನ ಜೀವನನೇ ಚಲೋ ಆಗಿತ್ತು ಅಂತ ಹೇಳ್ತಕ್ಕಂಥ ನೆನಪು ಬರ್ತದೆ. ಆದರೆ ಈಗಿನ ಕಾಲಕ್ಕೆ ನಾವು ಅಳವಡಿಸ್ಕೊಂಡು ಬದುಕಬೇಕಲ್ಲ, ಮತ್ತು ಸುಧಾರಣೆ ಮಾಡ್ತಿದ್ರೆ ಮಾತ್ರ ಅದಕ್ಕೆ ಒಂದು ವಿಶಿಷ್ಟತೆ ಸಿಗ್ತದೆ, ಬಿಟ್ಟರೆ ಅದನ್ನು ಹಾಳುಕೆಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಇವತ್ತು ಜನರು ಈ ಕೃಷಿಯಿಂದ ಆದಾಯ ಕಡಿಮೆ ಅಂಥೇಳಿ ಭಾಳಷ್ಟು ಜನರು ಕೃಷಿಯನ್ನು ಮಾಡ್ತಾ ಇಲ್ಲ, ಬಂದೇ ಬಿಟ್ಟಿದ್ರು. ಆದರೆ ಈ ಕೊರೋನಾ ಬಂದ ಸಂದರ್ಭ ಆದ್ದರಿಂದ ಊರು ಬಿಟ್ಟೆಲ್ಲ ಬೆಂಗಳೂರು ಹೋದವರೆಲ್ಲ ವಾಪಸ್ ಬಂದು ಈ ವರ್ಷ ಎಲ್ಲರೂ ಗದ್ದೆ ಮಾಡಿದರು, ತಮ್ಮ ಜಮೀನು ತಮಗಿರ್ತಕ್ಕಂಥ ಜಮೀನನ್ನು ಸಾಗುವಳಿ ಮಾಡಿದರು. ಭಾಳ ಮಳೆಯಿಂದಾಗಿ ಅವರಿಗೂ ಮತ್ತೆ ಅಯ್ಯೋ ನಾವು ಬೆಂಗಳೂರು ಬಿಟ್ಟು ಇಲ್ಲಿ ಬಂದ್ಕೊಂಡು ಇಲ್ಲೂ ಹಿಂಗೆ ಆಯ್ತಲ್ಲ ಅಂತೇಳುವಂಥದ್ದೊಂದು ಮಾನಸಿಕವಾದಂತಹ ಚಿಂತನೆ ಸುಲಭವಾಗಿದೆ ಅವರಿಗೆ. ಈಗಿನ ಹುಡುಗರಲ್ಲಿ ಭಾಳ ಜನರು ಬಂದುಬಿಟ್ಟಿದ್ರು ಬೆಂಗಳೂರು ಬಿಟ್ಟು ಮನೆ ಊರಲ್ಲೇ ಇದ್ದುಕೊಂಡು ಜೀವನ ಮಾಡೋಣ ಅಂತ ಹೇಳುವಂಥದ್ದು. ಆದರೆ ಈ ವರ್ಷದ ಪರಿಸ್ಥಿತಿ ಹಾಗೆ ಆಗಿದೆ. ಅಂದರೆ ನಿಸರ್ಗದ ಅದ್ರ ಗುರಿ ಗೊತ್ತು, ಯಾರಿಗೂ ಗೊತ್ತಾಗಲ್ಲ. ಮತ್ತೆ ಅದಕ್ಕೂ ಹೊಂದ್ಕೊಂಡ ಕಾಲದಾಗೂ ಬದುಕಿದ್ದಾರೆ, ಈ ಕಾಲದವ್ರು ಬದುಕಬೇಕು. ಹೌದೌದು, ಹಿಂದಿನ ಕಾಲದವರು ನಿಸರ್ಗ ಹೊಂದ್ಕೊಂಡು ಬದುಕಿದ್ದಾರೆ, ಈಗಿನ ಕಾಲದಲ್ಲೂ ಕೂಡ ನಾವು ನಿಸರ್ಗ ಹೊಂದ್ಕೊಂಡು ಬರಲೇಬೇಕು. ನಿಸರ್ಗ ಹೊಂದ್ಕೊಂಡು ಬದುಕದಿರುವುದಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಎತ್ತು ಎಮ್ಮೆ ಆಡು ಕುರಿ ಏನೂ ಇಲ್ಲ, ಹಟ್ಟಿ ಗೊಬ್ಬರನೇ ಸಿಗ್ತಾ ಇಲ್ಲ, ದನಿನ ಗೊಬ್ಬರನೇ ನಾವು ಬಳಸೋದು ಕಷ್ಟ ಆಗ್ಬಿಟ್ಟಿದೆ. ಫಾರ್ಮ್ ಗೊಬ್ಬರ ಹಾಕಿದ್ರೆ, ಅದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ 1 ವರ್ಷ 2 ವರ್ಷ ಬೆಳೆ ಬರ್ತದೆ, ನಂತರ ಮಣ್ಣಿನ ಗುಣಧರ್ಮನೇ ಕೆಟ್ಟೋಗ್ಬಿಡ್ತದೆ. ಮತ್ತೆ ರಾಸಾಯನಿಕ ಗೊಬ್ಬರ ಬಳಸಿದ್ರು ಕೂಡ ಆ ಇಳುವರಿ ಬರುವುದಿಲ್ಲ. ಮತ್ತೆ ಪುನಃ ಆ ಮಣ್ಣನ್ನು ಪರಿವರ್ತನೆ ಮಾಡಬೇಕು ಅಂತಂದ್ರೆ 4-5 ವರ್ಷ ಬೇಕಾಗ್ತದೆ. ಅಂತ ಪರಿಸ್ಥಿತಿ ಆಗಿದೆ. ಆದರೆ ಏನ್ ಮಾಡುದು? ಇರ್ಲಿ, ಒಬ್ಬ ಹಿರಿಯ ರೈತರಾಗಿ ಗೋಯ್ದಪ್ಪ ಅವರು ನಿಮ್ಮ ಅನುಭವವನ್ನ ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಹಿರಿಯ ರೈತರ ಕೃಷಿ ಅನುಭವ ಈ ಕುರಿತು ಕುಮಟಾ ಕಾಗಲ್ನ ಗೋಯ್ದಪ್ಪ ಕೃಷ್ಣ ಪಡ್ಗಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ರೈತರಿಗೆ ಸಲಹೆ. ಈರುಳ್ಳಿ ಬೆಳೆಯ ಸುಳಿ ತಿರುಪು ಬಾಧೆಯ ಸಮಗ್ರ ನಿರ್ವಹಣೆ. ವಿಶ್ವವಿಖ್ಯಾತವಾದ ಕುಮಟಾ ಸಿಹಿ ಈರುಳ್ಳಿಯು ಅನೇಕ ವರ್ಷಗಳಿಂದ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ಕಡಲ ತೀರದ ಮರಳು ಬಯಲಿನಲ್ಲಿ ಭತ್ತದ ಕಟಾವಿನ ನಂತರ ಡಿಸೆಂಬರ್ದಿಂದ ಏಪ್ರಿಲ್ ತಿಂಗಳವರೆಗೆ ಬೆಳೆಯುವ ಬೇಸಿಗೆಯ ಬೆಳೆಯಾಗಿರುತ್ತದೆ. ಈ ಬೆಳೆಯನ್ನು ಸುಮಾರು 600 ಎಕರೆ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಪ್ರತಿ ಹೆಕ್ಟೇರಿಗೆ ಸರಾಸರಿ 20 ಟನ್ ಇಳುವರಿಯನ್ನ ರೈತರು ಪಡೆಯುತ್ತಿದ್ದಾರೆ.